ಇದುವರೆಗೂ ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ಮೆಲ್ಬೋರ್ನ್ನಲ್ಲಿ ನಡೆದ ಐಸಿಸಿ T20 2022 ವಿಶ್ವಕಪ್ ಕ್ರಿಕೆಟ್ ಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿದಿರಿ. ಸಮಯ ಸರಿಯಾಗಿ 5:47:10. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800-011-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಹೈನುರಾಸುಗಳಲ್ಲಿ ಸಮತೋಲನ ಆಹಾರ. ಈ ಕುರಿತು ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಂ ಅಶೋಕ್ ಅವರೊಡನೆ ಸಂದರ್ಶನ. ರೈತ ಬಂದವರೇ, ಹೈನು ರಾಸುಗಳು ಗುಣಮಟ್ಟದ ಹಾಲನ್ನ ಕೊಡಬೇಕು, ಒಳ್ಳೆ ಹಾಲು ಕೊಡಬೇಕು, ಮತ್ತೆ ಜೊತೆಗೆ ಆರೋಗ್ಯದಿಂದ ಇರಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಾವು ಸರಿಯಾದ ರೀತಿ ಆಹಾರ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕು. ಸರಿಯಾದ ರೀತಿ ಅಂದ್ರೆ ಹೇಗೆ, ಯಾವ ರೀತಿ ಆಹಾರ ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಲ್ವಾ. ಈಗ ಆ ಬಗ್ಗೆನೇ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಅಶೋಕ್ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೆ, ನಮಸ್ಕಾರಗಳು. ಡಾಕ್ಟರ್, ಈಗ ಎಲ್ಲರೂ ಹೇಳದಂತಂದ್ರೆ ಸರಿಯಾದ ಆಹಾರ ಕ್ರಮವನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳಿ, ಇಲ್ಲಿ ಹೈನುಗಾರಿಕೆಯಲ್ಲಿ ಸರಿಯಾದ ಆಹಾರ ಕ್ರಮ ಅಂತ ಹೇಳಂತಂದ್ರೆ ಏನು? ಹೈನುಗಾರಿಕೆಯಲ್ಲಿ ಸರಿಯಾದ ಪ್ರಾಮುಖ್ಯತೆಯನ್ನ ನಾವು ಹೇಳೋದಾದ್ರೆ, ಹೈನುಗಾರಿಕೆಯಲ್ಲಿ ಹಾಲಿನಿಂದ ಬರುವ ಆದಾಯದ ಹೆಚ್ಚಿನ ಅಂಶ ಆಹಾರಕ್ಕೆ ಹೋಗುವುದರಿಂದ ಹೈನು ವ್ಯವಹಾರದಲ್ಲಿ ಆಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ. ಆದ್ದರಿಂದ ಅಂಗಡಿಗಳಲ್ಲಿ ದೊರಕುವ ಅಧಿಕ ಬೆಲೆಯ ಪಶು ಆಹಾರಕ್ಕಿಂತ ರೈತನ ಮನೆ, ಗದ್ದೆ, ತೋಟಗಳಲ್ಲಿ ದೊರಕುವ ಆಹಾರವನ್ನೇ ಹೆಚ್ಚು ಬಳಸಬೇಕು. ಮತ್ತೆ ಹಾಲಿನ ದರ ಹೆಚ್ಚಿಸಿ ಲಾಭ ಏರಿಸಿಕೊಳ್ಳುವ ಸಾಧ್ಯತೆ ನಮ್ಮ ರೈತರ ಕೈಯಲ್ಲಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ರೈತರು ಮಾಡಬೇಕಾಗಿರೋದೇನು, ಆಹಾರದ ಖರ್ಚನ್ನ ಕಡಿಮೆ ಮಾಡಿ ಲಾಭವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿರೋದ್ರಿಂದ ಈ ಕುರಿತು ಹೈನುಗಾರರು ಸದಾಕಾಲ ಯೋಚಿಸಿ ಜಾಣತನವನ್ನು ತೋರಿದ್ರೆ ಹೈನುಗಾರಿಕೆಯಲ್ಲಿ ಲಾಭಾಂಶವನ್ನ ಹೆಚ್ಚಿಸಬಹುದು. ಬಹಳ ಸರಿಯಾದ ವಿಚಾರ ಹೇಳಿದ್ರೆ, ಈಗ ಜಾಸ್ತಿ ನಾವು ಅಂಗಡಿಯಿಂದನೇ ಕೊಂಡು ತಂದ್ಬಿಟ್ಟು ಪಶುಗಳಿಗೆ ಆಹಾರ ಕೊಟ್ಟು ಅದರಿಂದ ನಾವು ಹಾಲು ಉತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಿಂದ ಲಾಭಾಂಶ ಕಡಿಮೆ ಆಗುತ್ತೆ, ಇದು ಸರ್ವ ವಿಧಿತ, ಎಲ್ಲರಿಗೂ ಗೊತ್ತಿರುವಂತದ್ದೇ ರೈತರಿಗೆ. ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನ ರೈತರು ಮಾಡ್ಕೊಳ್ಬಹುದು? ಈಗ ವೈಜ್ಞಾನಿಕವಾಗಿ ನಾವು ಪಶು ಆಹಾರ ಇರಬೇಕು ಅಂತ ಹೇಳ್ತಾರೆ, ಈ ವೈಜ್ಞಾನಿಕವಾಗಿ ಆಹಾರ ಯಾವ್ಯಾವ ಅಂಶಗಳನ್ನು ಒಳಗೊಂಡಿರಬೇಕು? ಈ ಪಶು ಆಹಾರದಲ್ಲಿ ಹೈನುಗಾರಿಕೆಯಲ್ಲಿ ಬರತಕ್ಕಂತ ಅಂಶಗಳು ಅಂದ್ರೆ, ಮೊದಲನೇದಾಗಿ ನೀರು ಕೂಡ ಒಂದು ಉತ್ತಮ ಆಹಾರ ಅಂಶ. ಸೊ ನಮಗೆ ನೀರು ಉಚಿತವಾಗಿ ಸಿಗುವುದರಿಂದ ನಾವು ಒಳ್ಳೆಯ ಹೈನುರಾಸುಗಳಲ್ಲಿ ಪ್ರತಿ ಒಂದು 40-70 ಲೀಟರ್ ನೀರನ್ನ ಕುಡಿಲಿಕ್ಕೆ ಬೇಕಾಗ್ತದೆ. ಇಲ್ಲಿ ನೀರಿನ ಪ್ರಮಾಣ ಕೂಡ ಹಸುವಿನ ಗಾತ್ರ ಮತ್ತು ಹಾಲು ಉತ್ಪಾದನೆ ಮತ್ತು ಅದರ ನಮ್ಮಲ್ಲಿ ಇರತಕ್ಕಂಥ ವಾತಾವರಣದ ಉಷ್ಣಾಂಶ ಮೇಲೆ ಇರ್ತದೆ. ಆಮೇಲೆ ಇನ್ನೊಂದು ಎರಡನೇ ಅಂಶ ನಾರಿನ ಅಂಶ, ಅಂದ್ರೆ ಫೈಬರ್ ಅಂತ ಹೇಳ್ತೀವಲ್ಲ ನಾವು, ಅದು ನಾವು ಬಹಳ ಯೋಚನೆ ಮಾಡ್ತಕ್ಕಂಥ ವಿಷಯ. ಇದು ಕಡಿಮೆ ಬೆಲೆಯಲ್ಲಿ ಸಿಗುವ ಇನ್ನೊಂದು ಆಹಾರ ಅಂಶ, ಆದರೆ ಇದು ನಾರು ಆಹಾರದ ಇತರ ಆಹಾರ ಅಂಶಗಳನ್ನು ಪಚನವಾಗುವಂತೆ ಮಾಡುವ ಕೆಲಸವನ್ನ ಮಾಡುತ್ತದೆ. ಹಾಗಾಗಿ ಇದನ್ನ ಈ 500 ರಾಸುಗಳಲ್ಲಿ ನಾರಿನ ಅಂಶದಿಂದ ನಮಗೆ ಹಸುಗಳಿಗೆ ಉಪಯೋಗದೇ ಇರದಿದ್ರು ಕೂಡ ನಾರಿನ ಅಂಶವು ಬೇರೆ ಪೋಷಕಾಂಶಗಳನ್ನ ಪಚನ ಕ್ರಿಯೆಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡುತ್ತದೆ. ಸೊ ಇದು ನಾರಿನ ಅಂಶ, ಪ್ರತಿಯೊಂದು ಕೆಜಿ ಪಶು ಆಹಾರ ಜೀರ್ಣವಾಗಲು ಸುಮಾರು 4 ಕೆಜಿಯಷ್ಟು ನಾರು ಬೇಕು ನಮ್ಮ ದೊಡ್ಡ 500 ರಾಸುಗಳಲ್ಲಿ. ಸೊ ಹಾಗಾಗಿ ಅಧಿಕ ಹಾಲು ಪಡೆಯಲೆಂದು ಕೆಲವರು ಈ ಅಧಿಕ ಬೆಲೆಯ ಹಿಂಡಿ ಪಶು ಆಹಾರಗಳನ್ನ ದನಗಳಿಗೆ ಹಾಕುತ್ತಾರೆ. ಆದ್ರೆ ಇದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾರಿನ ಅಂಶವನ್ನ ನೀವು ಪಶು ಆಹಾರದಲ್ಲಿ ನೀಡದೇ ಇದ್ದ ಪಕ್ಷದಲ್ಲಿ ನೀವು ಕೊಟ್ಟಿರತಕ್ಕಂತ ಬಹಳ ವೆಚ್ಚ ಮಾಡಿ ಕೊಟ್ಟಿರ್ತಕ್ಕಂತ ಆಹಾರ ಹಿಂಡಿ ಆಗ್ಲಿ ಆಹಾರ ಆಗ್ಲಿ ಅದು ಪಚನಕ್ರಿಯೆ ಆಗದೇನೆ ಅದು ನಮಗೆ ವೇಸ್ಟ್ ಆಗಿ ಹೋಗ್ತದೆ. ಏನಾಗ್ತದೆ, ದೇಹದೊಳಗೆ ಜೀರ್ಣವಾಗದೆ ರಕ್ತ ಇದಕ್ಕೆ ಸೇರದೆ ಅದು ಸೆಗಣಿಯಾಗಿ ಹೊರಗೆ ಹೋಗ್ತದೆ. ಸೊ ಹಾಗಾಗಿ ನಾವು ಬಹಳ ಮುಖ್ಯವಾಗಿ ನಾರಿನ ಅಂಶವನ್ನು ಮಾಡಬೇಕಾಗುತ್ತೆ. ಮುಂದಿನ ಅಂಶ ಏನಂತಂದ್ರೆ, ನಾವು ಪ್ರತಿ 500 ರಾಸುಗಳಿಗೆ ಹಸಿರು ಮೇವನ್ನ ಕೊಡ್ತಕ್ಕಂಥದ್ದು. ಹಸಿರು ಮೇವು ಒಂದು ಪ್ರಕೃತಿಯ ದೊರೆತಕ್ಕಂತ ಗೋಮಾತೆಗೆ ದೊರೆತಕ್ಕಂತ ಒಂದು ವರ. 500 ರಾಸುಗಳಿಗೆ ಹಸಿರು ಮೇವು ಅನ್ನೋದು ಒಂದು ಪರಿಪೂರ್ಣ ಆಹಾರ. ನಾವು ಹೊಟ್ಟೆ ತುಂಬುವಷ್ಟು ಹಸಿರು ಮೇವನ್ನ ನೀಡಿದರೆ ಸಾಕು, ಇದರಲ್ಲಿ ನಮಗೆ ಎಲ್ಲಾ ಆಹಾರಗಳು ಸಿಗುತ್ತವೆ. ಹಾಗಾಗಿ ನೀವು ಉದಾಹರಣೆಯಾಗಿ ಹೇಳಬೇಕಂದ್ರೆ 10 ಲೀಟರ್ ಹಾಲು ಕೊಡ್ತಕ್ಕಂತ 500 ರಾಸುಗಳಿಗೆ ವಿವಿಧ ರೀತಿಯ ಹಸಿರು ಮೇವುಗಳನ್ನ ಬಳಸಿದ್ರೆ ನೀವು ಸಂಪೂರ್ಣವಾಗಿ ಯಾವುದೇ ಒಂದು ಆಹಾರವನ್ನು ಕೊಡದೇ ಮಾಡಬಹುದು. ಆದ್ರೆ ನಮ್ಮ ರೈತರಲ್ಲಿ ವಿವಿಧ ರೀತಿಯ ಮೇವಿನ ಬೆಳೆಗಳು ದೊರೆಯದೇ ಇದ್ದ ಕಾರಣ ಈ ಒಂದು ಹಸಿರು ಮೇವಿನ ಜೊತೆಗೆ 1-2 ಕೆಜಿಯಷ್ಟು ಪಶು ಆಹಾರನ ನೀಡಬೇಕಾಗ್ತದೆ. ಹಸಿರು ಹುಲ್ಲು, ನಿಮಗೆ ವಿವಿಧ ರೀತಿಯ ಹಸಿರು ಮೇವುಗಳಿದ್ರೆ ನಿಮಗೆ ಇದರ ಅವಶ್ಯಕತೆ ಇರಲ್ಲ. ಸೊ ಇದು ಒಂದು ಹಸಿರು ಮೇವು ಕೂಡ ಬಹಳ ಮುಖ್ಯವಾದ ಅಂಶ. ಈಗ ಹಸಿರು ಮೇವಿನಲ್ಲೂ ಸಹ ವಿವಿಧ ರೀತಿಯ ಪೋಷಕಾಂಶಗಳಿರುವಂತಹ ಬೇರೆ ಬೇರೆ ಹಸಿರು ಹುಲ್ಲುಗಳು ಇವೆಯಾ, ತಳಿಗಳಿವೆಯಾ? ಈಗ ನಾವು ಇದರಲ್ಲಿ ವಿಂಗಡಣೆ ಮಾಡ್ತೀವಿ ಹಸಿರು ಮೇವಿನ ಏಕದಳ ಮೇವಿನ ಬೆಳೆಗಳು ಮತ್ತು ದ್ವಿದಳ ಮದಳ ಮೇವಿನಗಳು. ನಮಗೆ ಏಕದಳ ಮೇವಿನ ಬೆಳೆಗಳು ಅಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೇಪಿಯರ್ ಹೈಬ್ರಿಡ್ CO4 CO5 ಅಂತ, ಮತ್ತೆ CO FS 29 ಮತ್ತು 31 ಅಂತ, ಕೊಯಮತ್ತೂರ್ ಫಾಡರ್ ಸೋರ್ಗಮ್ 29 ಮತ್ತು 31 ಅಂತ, ಇದು ಕೂಡ ನಮಗೆ ಏಕದಳ ಧಾನ್ಯ. ಇದು ನಮಗೆ ಸೌತ್ ಆಫ್ರಿಕನ್ ಟಾಲ್, ಅದು ಕೂಡ ಒಂದು ಮೇವಿನ ಏಕದಳ ಮೇವಿನ ಬೆಳೆ. ಇದರಲ್ಲಿ ನಮಗೆ ಶಕ್ತಿ ಇರ್ತಕ್ಕಂಥ ಅಂದ್ರೆ ಎನರ್ಜಿ ಸೋರ್ಸ್ ಅಂತ ಹೇಳ್ತೀವಿ, ಅದರ ಅಂಶ ಜಾಸ್ತಿ ಇರುತ್ತೆ. ಇದರಿಂದ ನಮ್ಮಲ್ಲಿ ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ನೀವು ಅದೇ ರೀತಿ ದ್ವಿದಳ ಧಾನ್ಯಗಳು ಅಂತ ಬಂದಾಗ, ಈಗ ಮೇವಿನ ಅಲಸಂದಿನಿ ಅಂತ ನಮ್ಮದೇ, ಈಗ ಮಂಡ್ಯ ಫಾಡರ್ ಕೌಪಿ ಅಂತ ಮಂಡ್ಯದವರು ಅಲಸಂದಿಯನ್ನ ಬೆಳೆದ್ರೆ ಅದರಲ್ಲಿ ಏನಾಗುತ್ತೆ, ಸಸಾರಜನಕ, ನಾವು ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಪ್ರೋಟೀನ್ ಅಂಶ ಇದು ಅಲಸಂದಿ ಜೊತೆಗೆ ನಾವು ಕುದುರೆ ಮೆಂತೆ ಅಂತ ಬರ್ತದೆ, ಕುದುರೆ ಮೆಂತೆನ ಉಪಯೋಗಿಸಬಹುದು. ಸ್ಟೈಲೋಜಿ ಅಂತ ಸೆಮಟ ಅಂತ ಬರ್ತದೆ. ಆಮೇಲೆ ಮರಗಳು, ಮೇವಿನ ಮರಗಳು, ಸುಬಾಬುಲ್ ಆಗಿರ್ಬೋದು, ಚೊಕ್ಚಿ ಗಿಡ ಆಗಿರ್ಬೋದು, ಇವೆಲ್ಲ ನಮಗೆ ಪ್ರೋಟೀನ್ ಅಂಶನ ಜಾಸ್ತಿ ಹೆಚ್ಚಾಗಿ ಕೊಡುವುದರಿಂದ ನಾವು ಪಶು ಆಹಾರದಲ್ಲಿ ಮುಖ್ಯವಾಗಿ ಶಕ್ತಿ ಮತ್ತೆ ಪ್ರೋಟೀನ್ ಅಂಶ ಜೊತೆಗೆ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ಇವನ್ನ ನಾವು ಬೆಳೆದ್ರೆ, ರೈತರ ತಾಕಿನಲ್ಲಿ ವಿವಿಧ ರೀತಿಯ ಮೇವಿನ ಬೆಳೆಗಳನ್ನ ನಾವು ಬೆಳೆದ್ರೆ ನಮಗೆ 500 ರಾಸುಗಳಿಗೆ ಬೇಕಾಗಿರುವ ಎಲ್ಲಾ ಪೋಷಕಾಂಶಗಳು ಸಿಗ್ತವೆ. ಸೊ ಹಾಗಾಗಿ ಈ ಹಸಿರು ಮೇವು ಕೊಡೋದ್ರ ಜೊತೆಗೆ ದಿನಂಪ್ರತಿ ನಾವು ಒಣ ಹುಲ್ಲನ್ನು ಸಹ ಕೊಡಬೇಕಾಗ್ತದೆ. ಒಣ ಹುಲ್ಲನ್ನ ಯಾಕೆ ಕೊಡಬೇಕು ಅಂತ ನಿಮಗೆ ಆಗ್ಲೇ ತಿಳಿಸ್ತೀನಿ. ಒಣ ಹುಲ್ಲನ್ನ ಕೊಡೋದ್ರಿಂದ ನಾರಿನ ಅಂಶ ಜಾಸ್ತಿ ದೊರಕುತ್ತೆ. ದಿನಂಪ್ರತಿ ಒಂದು ಮಿನಿಮಮ್ 4-5 ಕೆಜಿ ಒಣ ಹುಲ್ಲನ್ನು ಕೊಡಬೇಕು. ಹಾಗೆ ಕೊಟ್ಟಾಗ ಬೇರೆ ನಾವು ಹಸಿರು ಮೇವು ಆಗಿರ್ಬೋದು, ಪಶು ಆಹಾರ ಕೊಟ್ಟಿರ್ತೇವಲ್ಲ, ಆ ಆಹಾರವು ಪಚನವಾಗಿ ದೇಹಕ್ಕೆ ಆ ಒಂದು ಪೋಷಕಾಂಶಗಳು ಸೇರುತ್ತವೆ. ಅದಕ್ಕೆ ಇದರ ಉಪಯೋಗ ಇದೆ. ಹಾಗಾಗಿ ಒಣ ಹುಲ್ಲು ಕೂಡ ಒಂದು 500 ರಾಸುಗಳಲ್ಲಿ ಮುಖ್ಯವಾದಂತ ಒಂದು ಅಂಶ. ಸೊ ಹಾಗಾಗಿ ರೈತರು ಪಶು ಆಹಾರ, ಹಸಿರು ಹುಲ್ಲು ಮತ್ತು ಒಣ ಹುಲ್ಲನ್ನ ಸಮತೋಲನವಾಗಿ ಲೆಕ್ಕ ಹಾಕಿ ಕೊಡೋದು ಉತ್ತಮ. ಹಾಗಾದ್ರೆ ಇದೇ ಸಮತೋಲನ ಆಹಾರನ ಅಂತ, ಈಗ ನಾರಿನ ಅಂಶ ಇರುವಂತಹ ಆಹಾರ ಮತ್ತೆ ಹಸಿರು ಮೇವು ಒಣ ಮೇವು ಇದಿಷ್ಟೇ ಸಮತೋಲನ ಆಹಾರ ಅಂತಾರ? ನಮಗೆ ಈ ಸಮತೋಲನ ಪಶು ಆಹಾರ ಅಂತ ಅಂತಕ್ಕಂತ ಬಂದಾಗ ನಾವು ವಿವಿಧ ರೀತಿಯ ದವಸ ಧಾನ್ಯಗಳನ್ನ ಉಪಯೋಗಿಸಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಈಗ ನಾವು ಏಕದಳ ಮತ್ತು ದ್ವಿದಳ ಧಾನ್ಯಗಳು ಅಂತ ಹೇಳಿ ನಾವು ಮೇವಿನ ಬೆಳೆಗಳನ್ನ ಹೇಳಿದ್ವಿ, ಹಾಗೆ ಸಮತೋಲನ ಪಶು ಆಹಾರ ಅಂತ ಒಂದು ನಾವೇ ಸ್ವತಃ ತಯಾರಿಸಬಹುದು. ಅಲ್ಲಿ ಏನಂತಂದ್ರೆ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನ ನಾವು ಸಮತೋಲನವಾಗಿ ಇಷ್ಟಿಗೆ ಒಂದು ಉದಾಹರಣೆ ಹೇಳಬೇಕಂದ್ರೆ 100 ಕೆಜಿ ಪಶು ಆಹಾರವನ್ನ ನಾವು ರೆಡಿ ಮಾಡಬೇಕು ಅನ್ನೋದಾದ್ರೆ ಇದರಲ್ಲಿ ಏಕದಳ ಧಾನ್ಯಗಳು ಅಂದ್ರೆ ನಿಮಗೆ ಮೆಕ್ಕೆಜೋಳ ಆಗಿರ್ಬೋದು, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅಥವಾ ನಮ್ಮ ಮಾಮೂಲಿ ಜೋಳ ಆಗಿರ್ಬೋದು, ಇವನ್ನ ನಾವು 45-50% ಅಂದ್ರೆ 45-50 ಕೆಜಿಯಷ್ಟು 100 ಕೆಜಿ ಆಹಾರದಲ್ಲಿ ಉಪಯೋಗಿಸಬಹುದು. ಒಂದು ಆಮೇಲೆ ದ್ವಿದಳ ಧಾನ್ಯಗಳಾದಂತಹ ಇವು ಪ್ರೋಟೀನ್ ಅಂದ್ರೆ ಸಸಾರಜನಕ ಜಾಸ್ತಿ ಇರೋದಂತ ಕಡಲೆ ಹಿಂಡಿ ಆಗಿರ್ಬೋದು, ಹುರುಳಿ ಕಾಳು ಇರ್ಬೋದು, ಹತ್ತಿ ಕಾಳು ಇರ್ಬೋದು, ಸೂರ್ಯಕಾಂತಿ ಹಿಂಡಿ ಇರ್ಬೋದು, ಅಥವಾ ಸೋಯಾಬೀನ್ ಅಂತ ಇದೆಲ್ಲ ಇವನ್ನ ನಾವು 15-20 ಕೆಜಿಯನ್ನು ಹಾಕಬೇಕು. ಇದರ ಜೊತೆಗೆ ಖನಿಜ ಮಿಶ್ರಣನ 2 ಕೆಜಿ 100 ಕೆಜಿಗೆ 2 ಕೆಜಿ ಮತ್ತೆ ಉಪ್ಪನ್ನು ಕೂಡ 100 ಕೆಜಿಯಲ್ಲಿ 1 ಕೆಜಿ ಅಂಶವನ್ನು ಹಾಕಿ ಜೊತೆಗೆ ಜೀವಸತ್ವಗಳನ್ನ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಜೀವಸತ್ವಗಳನ್ನು ಹಾಕಿದ್ರೆ ಈ ಒಂದು ಮಿಶ್ರಣವನ್ನ ನಾವು ಸಮತೋಲನ ಪಶು ಆಹಾರ ಅಂತ. ಇದು ಸಮತೋಲನ ಪಶು ಆಹಾರ ಅಂತಂದ್ರೆ ಈ ಧಾನ್ಯಗಳನ್ನೆಲ್ಲ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಉಪ್ಪನ್ನ ಸೇರಿಸ್ಬಿಟ್ಟು ನೀವು ಹೇಳಿದಂತ ಈ ಎಲ್ಲ ಅಂಶಗಳು ಅದಿಷ್ಟಿಷ್ಟು ಪ್ರಮಾಣದಲ್ಲಿ ಇದ್ರೆ ಅದು ಸಮತೋಲನ ಪಶು ಆಹಾರ. ಹಾಗೆ ಮತ್ತೆ ಇದ್ರ ಜೊತೆಗೆ ಸಮತೋಲನವಾಗಿ ಆಹಾರವನ್ನು ಕೂಡ ನೀಡುದು ಅಂತಂದ್ರೆ ಈ ಸಮತೋಲನ ಪಶು ಆಹಾರ, ಹಸಿರು ಮೇವು, ಒಣಮೇವು ಇದನ್ನೆಲ್ಲ ಕೊಟ್ಟಾಗ ಒಂದು ಬ್ಯಾಲೆನ್ಸ್ಡ್ ಫೀಡ್ ಅಥವಾ ಸಮತೋಲನ ಆಹಾರವನ್ನ ಕೊಟ್ಟಂಗಾಗುತ್ತೆ. ಸೊ ಈ ರೀತಿ ಮಾಡಿದಾಗ ನಮಗೆ ಹಸುಗಳಲ್ಲಿ 500 ಹಸುಗಳು ಯಾಕಂದ್ರೆ ನಮಗೆ 350-400 ಕೆಜಿ ತೂಕ ಇರ್ತವೆ, ಹಾಗೂ ದಿನಂಪ್ರತಿ 10-15 ನಾವು ಅಧಿಕ ಹಾಲು ಕೊಡುವ ಹಸುಗಳು ಅಂತಂದ್ರೆ 10 ಲೀಟರ್ಗಿಂತ ಜಾಸ್ತಿ ಕೊಡ್ತಕ್ಕಂಥ ಹಸುಗಳನ್ನ ಅಧಿಕ ಹಾಲು ಕೊಡೋದು. ನಾವು ಒಂದು ಸಾರಿ 10ಕ್ಕಿಂತ ಜಾಸ್ತಿ ಕೊಡೋ ಹಸುಗಳನ್ನ ನಾವು ಲೆಕ್ಕಾಚಾರವಾಗಿ ಕೊಡಬೇಕು. ನಾನು ಮೊದಲೇ ಹೇಳಿದಾಗೆ 500 ಹಸುಗಳಿಗೆ ಒಂದು ಮಿನಿಮಮ್ 30 ಕೆಜಿ ಹಸಿರು ಮೇವನ್ನ ಕೊಡಬೇಕಾಗ್ತದೆ, ಒಂದು 4-5 ಕೆಜಿ ಒಣಹುಲ್ಲನ್ನು ಕೊಡಬೇಕಾಗ್ತದೆ. ಆಮೇಲೆ ನಾನು ಈಗ ತಿಳಿಸಿದ ಪಶು ಆಹಾರ ಮಿಶ್ರಣ ಇದೆಯಲ್ಲ ಅದನ್ನ 10 ಲೀಟರ್ ಹಾಲಿನಿಂದ ಶುರು ಅಂದ್ರೆ 1-3 ಲೀಟರ್ ಪ್ರತಿ 3 ಲೀಟರ್ ಹಾಲಿನ ಉತ್ಪಾದನೆಗೆ 1 ಕೆಜಿ ಪಶು ಮಿಶ್ರಣ ಆಹಾರವನ್ನು ನೀಡಬೇಕಾಗ್ತದೆ. ಈ ರೀತಿ ಕೊಟ್ಟಾಗ ನಮಗೆ ಹಸುಗಳಲ್ಲಿ ಉತ್ಪಾದನೆಯನ್ನು ಸಹ ಕಡಿಮೆ ಆಗಲ್ಲ, ಅದೇ ರೀತಿಯಾಗಿ ಗರ್ಭಧಾರಣೆ ಆಗಿರ್ಬೋದು ಅಥವಾ ಗರ್ಭ ನಿಲ್ಲೋದಾಗಿರ್ಬೋದು, ಆಮೇಲೆ ದೇಹದ ಒಂದು ಆರೈಕೆ ಕೂಡ ಚೆನ್ನಾಗಿರುತ್ತೆ ಅಂತ. ಈಗ ಒಳ್ಳೇದು ಡಾಕ್ಟ್ರೆ, ಈಗ ಹಸಿರು ಹುಲ್ಲು ಕೊಡಬೇಕು, ಒಣಹುಲ್ಲು ಕೊಡಬೇಕು, ಜೊತೆಗೆ ಸಮತೋಲನ ಮಿಶ್ರಣವನ್ನು ಹಸುಗಳಿಗೆ ಕೊಡಬೇಕು. ಇದು ಒಂದು ರೀತಿ ಆಹಾರದ ವ್ಯವಸ್ಥೆ ಪಶುಗಳಿಗೆ. ಈ ಸರಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಎಷ್ಟು ಹೊತ್ತು ಕೊಡಬೇಕು? ಈ ಪಶು ಆಹಾರವನ್ನ ನಾವು ಹಸಿರು ಹುಲ್ಲು ಅಂತ ಹೇಳಿದಾಗ ಹಸಿರು ಹುಲ್ಲನ್ನ ಕಂಪ್ಲೀಟ್ ನೀವು ಹೊಟ್ಟೆ ತುಂಬುವಷ್ಟು ಅಂತ ಹೇಳ್ತೀವಿ. ಹಂಗಂದ್ರೆ ನಮಗೆ ಈಗ ಒಂದು 10 ಲೀಟರ್ ಹಸು ಹಾಲು ಕೊಡ್ತಕ್ಕಂಥದ್ದು 30 ಕೆಜಿ ನಾವು ನಿರಂತರವಾಗಿ ಒಂದೇ ಸರಿ ಹಾಕೋದಕ್ಕಿಂತ ಡಿವೈಡ್ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಅದು ಕೊಡಬೇಕು. ಆಮೇಲೆ ಒಣ ಹುಲ್ಲನ್ನು ಸಹ ಮಿಕ್ಸ್ ಮಾಡಿ ಕೊಡುವಂತ ಪ್ರವೃತ್ತಿನೂ ಒಳ್ಳೇದು. ಅದ್ರ ಜೊತೆಗೆ ಈಗ ಪಶು ಆಹಾರ ನಾವು 4 ಕೆಜಿ ಪಶು ಆಹಾರವನ್ನ ಕೊಡ್ತೀವಿ ಅಂದ್ರೆ ಬೆಳಿಗ್ಗೆ ಮತ್ತು ರಾತ್ರಿ ಸಾಯಂಕಾಲ ಹಾಲು ಹಿಂಡೋದಕ್ಕಿಂತ ಮುಂಚೆ ಅದನ್ನ ಡಿವೈಡ್ ಮಾಡಬೇಕು. ಬೆಳಿಗ್ಗೆ 2 ಕೆಜಿ ಅಂದ್ರೆ ಹಾಲು ಹಿಂಡೋದಕ್ಕಿಂತ ಮುಂಚೆ, ಮತ್ತೆ ರಾತ್ರಿ ಸಾಯಂಕಾಲ ಹಾಲು ಹಿಂಡೋದಕ್ಕಿಂತ ಮುಂಚೆ 2 ಕೆಜಿಯನ್ನ. ಮತ್ತೆ ರೈತರು ಇನ್ನೊಂದೆಲ್ಲಿ ತಪ್ಪು ಮಾಡ್ತಾರೆ, ನೆನೆ ಹಾಕಬಾರ್ದು ನೀರಿನಲ್ಲಿ, ಬಹಳ ಹೊತ್ತು ನೆನೆ ಹಾಕಬಾರ್ದು, ಅಥವಾ ಪೌಡರ್ ಕೂಡ ಕೊಡಬಾರ್ದು. ಅದನ್ನ ಏನ್ ಮಾಡಬೇಕು, ಇನ್ನ ಹಸುಗಳಿಗೆ ನಾವಿನ್ನ ಈ ಪಶು ಆಹಾರ ನೀಡ್ತೀವಿ ಅನ್ನೋ ಒಂದು 5-10 ನಿಮಿಷ ಮುಂಚೆ ಮಾತ್ರ ನೀರಿನಲ್ಲಿ ಹಾಕಿ ಒದ್ದೆ ಮಾಡಿ ಕೊಡ್ತಕ್ಕಂಥದ್ದು ಒಳ್ಳೇದು. ಅದೇ ರೀತಿ 2-3 ತಾಸು ನೆನೆ ಹಾಕಿ ಕೊಟ್ರೆ ಅದರಲ್ಲಿ ಫಂಗಸ್ ಬೆಳೆಯತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಬರೀ ಪುಡಿಯನ್ನ ಹಾಗೆ ಕೊಟ್ರೆ ಏನಾಗುತ್ತೆ, ಈ ದನಗಳಲ್ಲಿ ತಿನ್ನುವಾಗ ಈ ಶ್ವಾಸಕೋಶಕ್ಕೆ ಹೋಗಿ ಕೆಮ್ಮು ಬರೋದು. ಹಾಗಾಗಿ ಈಗ 3 ಹೊತ್ತು ಅಥವಾ 2 ಹೊತ್ತು ಡಿವೈಡ್ ಮಾಡಿ ಕೊಡೋದ್ರಿಂದ ಹಸುಗಳಿಗೆ ಸಮತೋಲನವಾಗಿ ದೇಹಕ್ಕೆ ಸೇರಿ ಆದ್ರೂ ದಿನದ ಉತ್ಪಾದನೆಯನ್ನ ಅದು ಮ್ಯಾನೇಜ್ ಮಾಡುತ್ತೆ ಅನ್ನೋದು ಒಂದು ವೈಜ್ಞಾನಿಕವಾಗಿ ಸಲಹೆ ಹೇಳ್ಬೋದು. ಇನ್ನು ಡಾಕ್ಟ್ರೆ, ಕೆಲವು ರೈತರು ಈಗ ಪೇಟೆ ಪಟ್ಟಣಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಕಲ್ಯಾಣ ಮಂಟಪಗಳಲ್ಲಿ ಉಳಿದಂತಹ ವೇಸ್ಟ್ ಅಥವಾ ಹೋಟೆಲ್ನಲ್ಲಿ ಉಳಿದಂತಹ ವೇಸ್ಟ್, ಈಗ ಕೆಲವು ಹಳ್ಳಿಗಳಲ್ಲೂ ಈ ತರದ್ದು ಮಾಡ್ತಾರೆ, ಮನೆಯಲ್ಲಿ ಉಳಿದಂತಹ ವೇಸ್ಟ್ ಏನಿದೆ ಅಡಿಗೆ ಪದಾರ್ಥಗಳು ಅವುಗಳನ್ನ ಹಸಿಗೆ ಕೊಡುವಂತದ್ದು ಒಂದು ಅಭ್ಯಾಸ ಇದೆ. ಇದರಿಂದ ಹಸುಗಳ ಆರೋಗ್ಯದ ಮೇಲೆ ಮತ್ತೆ ಹಾಲಿನ ಗುಣಮಟ್ಟದ ಮೇಲೆ ಏನಾರ ಪರಿಣಾಮ ಉಂಟಾಗುತ್ತೆ? ಈಗ ಹಸುಗಳು ಏನಂದ್ರೆ ಇವಕ್ಕೆ ರುಮಿನೆಂಟ್ಸ್ ಅಂತ ಹೇಳ್ತೀವಿ, ಇದಕ್ಕೆ 4 ಹೊಟ್ಟೆ ಇರುತ್ತೆ. ನಾವೆಲ್ಲ ಮೋನೋಗ್ಯಾಸ್ಟ್ರಿಕ್ ಅನಿಮಲ್ಸ್ ಅಂದ್ರೆ ಸಿಂಪಲ್ ಸ್ಟಮಕ್ ಅನಿಮಲ್ಸ್ ಅಂತ ನಾವು ಮನುಷ್ಯರುಗಳು. ನಾವು ಮನುಷ್ಯರುಗಳನ್ನು ಕಾಳು ಮತ್ತೆ ದವಸ ಧಾನ್ಯಗಳ ತಿಂದು ಅದನ್ನ ಜೀರ್ಣಕ್ರಿಯೆ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿದೆ. ಆದ್ರೆ ಹಸುಗಳಲ್ಲಿ ನಾರಿನ ಅಂಶ ಅಂದ್ರೆ ಈ ಹಸಿರು ಮೇವು, ಒಣ ಮೇವು ಅಂತ, ಆದ್ರೆ ನೀವು ಈ ಧಾನ್ಯಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಅಥವಾ ಪಾಯಸ ಆಗಿರ್ಬೋದು, ಉಳಿದಂತ ಅನ್ನ ಆಗಿರ್ಬೋದು, ಇದನ್ನ ಕೊಟ್ಟಾಗ ಏನಾಗುತ್ತೆ, ಈ ದೇಹದಲ್ಲಿ 4 ಹೊಟ್ಟೆಯಲ್ಲಿ ಕೆಲಸ ಕಾರ್ಯ ನಿಂತು ಹೋಗುತ್ತೆ. ಕೆಲಸ ಕಾರ್ಯ ನಿಂತು ಜಾಮ್ ಆಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಆ ರುಮೆನ್ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಕೆಟ್ಟ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಆ ಗ್ಯಾಸ್ ಉತ್ಪಾದನೆ ಆಗಿ ನಿಮ್ಮ ಬಲಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಉಬ್ಬರ ಬರುತ್ತೆ. ಆ ಉಬ್ಬರ ಹೆಚ್ಚು ಹೆಚ್ಚು ಹೆಚ್ಚು ಆಗಿ ನಾವು ಬಹಳ ಬೇಗ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡದಿದ್ರೆ ಆ ಭಾಗದಲ್ಲೇನೆ ಮುಂದಿನ ಭಾಗದಲ್ಲಿ ನಿಮಗೆ ಹೃದಯ ಭಾಗ ಇರುತ್ತೆ. ಆ ಗ್ಯಾಸ್ ತುಂಬಿಕೊಂಡು ಹಸುಗಳಲ್ಲಿ ಹೃದಯದ ಮೇಲೆ ಒತ್ತಡವನ್ನು ನೀಡಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಹಾರ್ಟ್ ಫೇಲ್ಯೂರ್ ಆಗಿ ಸಾಯುವಂತ ಸಾಧ್ಯತೆಗಳು ಬಹಳ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಪಾಯಸ, ಆಮೇಲೆ ಚೌಟ್ರಿಗಳಲ್ಲಿ ಉಳಿದಿರ್ತಕ್ಕಂತ ಅನ್ನ ಆಗಿರ್ಬೋದು, ಅಥವಾ ಮನೆಯಲ್ಲಿ ಅತಿ ಹೆಚ್ಚಾಗಿ ದವಸ ಧಾನ್ಯಗಳ ಇದೆ ಅಂತೇಳಿ 10 ಕೆಜಿ 5 ಕೆಜಿಯನ್ನು ಕೊಟ್ಟಾಗ ಹೊಟ್ಟೆ ಹೂತ ಬಂದು ಅದು ವಿತಿನ್ 10-15 ನಿಮಿಷದಲ್ಲಿ ಸಾವನ್ನ ಬರ್ತಕ್ಕಂಥದ್ದು ಸಾಧ್ಯತೆ ಬಹಳ. ಇದೊಂದು ಪ್ರಮುಖವಾದ ಅಂಶ, ರೈತರು ಗಮನಿಸಬೇಕಾಗಿತ್ತು. ಇನ್ನು ಈಗ ಆಹಾರದ ಕೊರತೆ ಕಂಡು ಬಂದ್ರೆ ಈಗ ಹಸುಗಳಲ್ಲಿ, ಹೈನು ರಾಸುಗಳಲ್ಲಿ ಯಾವ್ಯಾವ ಲಕ್ಷಣಗಳನ್ನ ನಾವು ಕಾಣಬಹುದು, ಸೂಚನೆಗಳೇನು? ಸೂಚನೆಗಳಂದ್ರೆ ಮೊದಲನೇದಾಗಿ ನಮಗೆ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಕ್ಕಂಥದ್ದು, ದೇಹದ ತೂಕದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಜಾನುವಾರುಗಳು ಬಡಕಲಾಗತಂತದ್ದು, ಆಮೇಲೆ ಈಗಿನ ಸಮಸ್ಯೆ ಏನಂದ್ರೆ ಆಹಾರದ ಸಮಸ್ಯೆಯಿಂದನೇ ಈಗ ನಮ್ಗೆ ಬೆದೆ ಬರೋದಿಲ್ಲ, ಅಂದ್ರೆ ಹೀಟ್ಗೆ ಬರೋದು, ಗರ್ಭ ಕಟ್ಟೋದು ನಿಲ್ಲುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ವಿವಿಧ ರೀತಿಯ ರೋಗಗಳು ಬರಲಿಕ್ಕೆ ಕಾರಣ. ಆಮೇಲೆ ಬಹುಮುಖ್ಯವಾಗಿ ನಾವು ಖನಿಜಾಂಶ, ಸಸಾರಜನಕ ಮತ್ತೆ ಜೀವಸತ್ವಗಳು ಮತ್ತೆ ಈ ಶಕ್ತಿ ಅಂಶವನ್ನ ನಾವು ಪಶು ಆಹಾರದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕೊಡದೇ ಇದ್ದ ಪಕ್ಷದಲ್ಲಿ ನಮಗೆ ಮುಖ್ಯವಾಗಿ ಹಾಲಿನ ಉತ್ಪಾದನೆ ಬಹಳ ಎಫೆಕ್ಟ್ ಆಗುತ್ತೆ. ಸೊ ಒಂದು ವಾರ ನೀವು ಅದನ್ನ ವ್ಯತ್ಯಾಸವನ್ನ ಮಾಡಿದ್ರೆ ತಕ್ಷಣ ನೀವು ಅದನ್ನ ರಿಪೇರಿ ಮಾಡೋದಕ್ಕೆ 1-2 ತಿಂಗಳು ಬೇಕು. ಹಾಗಾಗಿ ನೀವು ಹಾಲಿನ ಉತ್ಪಾದನೆ ಕಡಿಮೆ ಆಗಿ ರೈತರಿಗೆ ನಷ್ಟವಾಗುತ್ತದೆ. ಸೊ ಈ ರೀತಿಯಾಗಿ ವಿವಿಧ ರೀತಿಯ ಕಾರಣಗಳಿಂದ ರೈತ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಒಳ್ಳೇದು ಡಾಕ್ಟ್ರೆ. ಈಗ ಸಮತೋಲನ ಆಹಾರ ಅಂದ್ರೆ ಏನು? ಪಶು ಆಹಾರ ಮಿಶ್ರಣವನ್ನು ಕೊಡಬೇಕು, ಸಮತೋಲನ ಆಹಾರವನ್ನು ಕೊಡಬೇಕು, ಇವುಗಳನ್ನೆಲ್ಲ ಈಗ